ಈ ಹೂವು ನೀವು ಬೆಳಿಬೇಕಂದ್ರೆ ಭೂಮಿ ತಯಾರು ಮಾಡ್ಕೋಬೇಕು, ಆಮೇಲೆ ಯಾವ ರೀತಿ ಗೊಬ್ಬರ ಇಡಬೇಕು, ಆಮೇಲೆ ಪ್ರತಿಯೊಂದು ಹೂವಿನಲ್ಲೇ ಒಂದೊಂದು ಗಿಡಕ್ಕೂ ಇಷ್ಟು ಅಂತರ ಅಂತಿರುತ್ತೆ, ಅದ್ರ ಬಗ್ಗೆ ನಮ್ಮ ರೈತರಿಗೆ ಹೇಳಿ. ಒಂದು ಗಿಡದಿಂದ ಒಂದು ಗಿಡಕ್ಕೆ 5 ಅಡಿ ಅಂತರ ಇರಬೇಕು ಮಲ್ಲೆ ಗಿಡ. ಅದಕ್ಕೆ ನಾವು ಗೌರ್ಮೆಂಟ್ ಗೊಬ್ಬರ ಬಳಸ್ತಾ ಇಲ್ಲ, ಸಾವಯವ ಗೊಬ್ಬರನೇ ನಾವು ಬಳಸ್ತಾ ಇರೋದು. ಹಂಗಾಗಿ ರೋಗ ಕಡಿಮೆ ಬರ್ತೈತೆ. ಅದಕ್ಕೆ ಅಂತರ ಹತ್ರ ಇಟ್ಟಾಗ ಹೂವಿನ ಬೆಳೆ ಕಡಿಮೆ ಬರ್ತೈತೆ, ಇಳುವರಿ. ನಾವೇನು ಮಾಡ್ತೀವಿ ಅಂದರೆ ವಂಗೆ ಸರ್ಬು, ಬೇವಿನ ಸರ್ಬು ಈ ಥರ ಗೊಬ್ಬರಗಳನ್ನ ಹಾಕ್ಬಿಟ್ಟು ಮಣ್ಣು ಮುಚ್ಚುತ್ತೀವಿ. ಕಾಕಡೆ ಗಿಡನೂ ಅಷ್ಟೇ, ಕನಕಾಂಬರ ಮಾತ್ರ ನೆರಳೆನಾಗಿದ್ದರೆ ಮಾತ್ರ ಬರುತ್ತೆ. ಅದಕ್ಕೆ ನಾವು ಸಡೆ ಬೀಜ ಬರ್ತೀವಿ. ನೆರಳು ಬರಬೇಕಂದ್ರೆ, ನೆರಳು ಬಂತ ಅಂದರೆ ಕನಕಾಂಬರ ನಮಗೆ ಚೆನ್ನಾಗಿ ಬರುತ್ತೆ. ಅದು 3 ತಿಂಗಳು ಬೆಳೆ. ಎಷ್ಟು ಎಕರೆಯಲ್ಲಿ ನೀವು ಈಗ ಹೂವಿನ ಗಿಡಗಳನ್ನು ಹಾಕಿದ್ದೀರ? ನಾವು 1/2 ಎಕರೆನಾಗೇ 3 ತಳಿ ಹಾಕಿದ್ದೀವಿ. ಯಾಕಂದರೆ ನಾವು ನೀರಿನ ಕೊರತೆ ಇತ್ತಲ್ಲ, ಹಂಗಾಗಿ ನಾವು 1/2 ಎಕರೆನೇ ಬಳಸ್ತಾ ಇದ್ದೀವಿ. ನಮ್ಮದು 1.25 ಎಕರೆ ಜಮೀನಿರೋದು. ಈಗ ನಾವು ಅತಿ ಹೆಚ್ಚಾಗಿ ಜಾಸ್ತಿನೇ ಬೆಳೆನ ಬೆಳೆಯೋಕ್ಕೆ ಅನುವು ಮಾಡ್ಕೊತೀವಿ. ಈಗ ಹೂವಿನ ಕೃಷಿ ಮಾಡ್ತಿದ್ದಾರಲ್ಲ, ಯಾವ ಥರ ಭೂಮಿ ಇದ್ದರೆ ಹೂವಿನ ಕೃಷಿ ಚೆನ್ನಾಗಿ ಬರುತ್ತೆ? ಕೆಂಪು ಮಣ್ಣು ಇದ್ದರೂ ಬರುತ್ತೆ, ಮರಬಿದ್ದರೂ ಬರುತ್ತೆ. ಕಪ್ಪು ಮಿಶ್ರಿತ ಮಣ್ಣಿದ್ದರೆ ಒಂದು ಸ್ವಲ್ಪ ತೇವಾಂಶ ಜಾಸ್ತಿಯಾಗಿ ಗಿಡಗಳು ಬರೋದಿಲ್ಲ. ನಿಮ್ಮದು ಎಂಥದ್ದು? ನಮ್ಮದು ಕೆಂಪು ಮಣ್ಣು ಮಿಶ್ರಿತವಾಗಿದೆ, ಮರಬು ಮಿಶ್ರಿತವಾಗಿದೆ. ಈಗ ನೀವು ಸಸಿ ನೆಡೋಕ್ಕಿಂತ ಮೊದಲು ಭೂಮಿನ ತಯಾರು ಮಾಡ್ಕೊತೀರಲ್ಲ, ಯಾವ ರೀತಿ ಮಾಡ್ತೀರಾ? ಎತ್ತಿನ ಬೇಸಾಯದಾಗೆ ಉಳುಮೆ ಮಾಡಿ ಅದನ್ನು ಅಂತರವನ್ನು ನೋಡಿಕೊಂಡು ಅದನ್ನು ಸಾಲ ಹೊಡ್ಕೊಳ್ತೀವಿ. ಫಸ್ಟು ಗಿಡ ಇಡಬೇಕಾದ್ರೆ ಗುಂಡಿ ಹೊಡಿತೀವಿ, ಗುಂಡಿ ಒಳಕ್ಕೆ ಸರಬನ್ನು ಹಾಕಿಬಿಟ್ಟು ಗಿಡವನ್ನು ನೆಟ್ಟುಬಿಟ್ಟು ಆಮೇಲೆ ಅದಕ್ಕೆ ನೀರನ್ನು ಬಿಡ್ತೀವಿ ನಾವು. ಆವಾಗ ಗಿಡ ಚೆನ್ನಾಗಿ ಬರ್ತೈತೆ. ಈ ಸಸಿಯಲ್ಲಿ ಎಲ್ಲಿ ತರ್ತಾರೆ? ನಮ್ಮ ರೈತರ ಜಮೀನಿಗೆ ಹೋಗ್ಬಿಟ್ರೆ ಅದು ಹೂವು ಎಂಡ್ ಆಗುತ್ತಲ್ಲ ಆ ಟೈಮ್ನಾಗ ಹೋಗ್ಬಿಟ್ರೆ ನಮಗೆ ಸಸಿ ಸಿಗುತ್ತೆ. ಆ ಸಸಿ ನಾವು ಬೇರೆ ಸಮೇತ ತಂದುಬಿಟ್ಟು ಮತ್ತೆ ನಾವು ಬೆಳವಣಿಗೆ ಮಾಡ್ಕೊಂಡ್ರೆ ನಮ್ಮ ಗಿಡದಾಗೇ ಸಸಿ ಆಗುತ್ತೆ ಮತ್ತೆ. ಈಗ ನೀವು ಹೂವು ಹಾಕಿ ಎಷ್ಟು ವರ್ಷ ಆಯಿತು? ನಾವು ಹೂವು ಹಾಕಿ ಅಲ್ಲಿ 10 ವರ್ಷ ಆಯಿತು. ಆವಾಗಲಿಂದಲೂ ಹಾಗೆ ಇದೆಯಾ? ಆವಾಗಲಿಂದಲೂ ಹಾಗೆ ಇದೆ. ನಮಗೆ ಮತ್ತೆ ಸಸಿ ಬೇಕಂದರೆ ಹೂವು ಕ್ಲೋಸ್ ಆದಾಗ ಸಸಿ ಸಿಗ್ತಾವಲ್ಲ ಪಕ್ಕದಾಗೇ, ಅವನ್ನು ತೆಗೆದುಬಿಟ್ಟು ನಾವು ಮತ್ತೆ ಗುಣಿಗಿಡೋದು. ಈಗ ಒಂದು ಸರಿ ಬೆಳೆ ಬಂದಿಂದ ನೀವು ಅದನ್ನ ಮೇಂಟೈನ್ ಮಾಡ್ತಾರೆ ಅಂದರೆ ಅದನ್ನು ನಿರ್ವಹಣೆ ಮಾಡಬೇಕು, ಸುತ್ತ ಪಾತಿ ಮಾಡಿ ಅದಕ್ಕೆ ಗೊಬ್ಬರ ಕೊಡೋದು, ಅದೆಲ್ಲ ಯಾವ ರೀತಿ ಮಾಡ್ತಾರೆ? ಅದು ನಾವು ಹೂವು ನಿಂತ ಮೇಲೆ ಆ ಕೆಲಸ ಮಾಡಬೇಕು. ನಿಲ್ಲಿಸಿದ್ದಾದಮೇಲೆ ನಾವು ಏನನ್ನು ಬೇರೆ ಏನೋ ತಪ್ಪಿಸಿದ್ವಿ ಅಂದರೆ ನಮಗೆ ಹೂವು ಬರೋಲ್ಲ. ಹೂವು ಬಂದಿದ್ದಾದಮೇಲೆ ನಾವು ಅದಕ್ಕೆ ಏನು ಆಹಾರ ಬೇಕೋ ಅದಕ್ಕೆ ಗೊಬ್ಬರವನ್ನು ಕೊಟ್ಟು ಮುಚ್ಚಬೇಕು. ಮತ್ತು ಹೂವು ಆದಮೇಲೆ ಮಲ್ಲೆ ಗಿಡನ ನಾವು ಕಟಾವು ಮಾಡ್ತೀವಿ, ನವಂಬರ್ ಡಿಸೆಂಬರ್ ತಿಂಗಳಿಗೆ ಕಟಾವು ಮಾಡೋದು. ಮತ್ತೆ ಪ್ರೋನಿಂಗ್ ಅಂತಾರಲ್ಲ ಆ ಟೈಪ್? ಆ ಟೈಪು ಸುತ್ತೂರೆ ನಾವು ಪಾತಿ ಮಾಡಿಬಿಡ್ತೀವಿ. ಅದಕ್ಕೆ 1 ವಾರ ತಿಂಗಳು 2 ತಿಂಗಳು ನೀರು ಬಿಡೋಲ್ಲ ನಾವು ಮಲ್ಲೆ ಗಿಡಕ್ಕೆ. ಮಲ್ಲೆ ಗಿಡಕ್ಕೆ ನೀರು ಬಿಟ್ಟು ಅಂದ್ರೆ ಮತ್ತೆ ಚಿಗುರು ಬಿಡುತ್ತೆ, ಚಿಗುರು ಬಿಟ್ಟು ಹೂವು ಬರುತ್ತದು. ಅದು ಸೀಸನ್ ಬಿಟ್ಟು ಅನ್ ಸೀಸನಾಗಿ ಬರುತ್ತೆ. ಹಾಗಾಗಿ ಅದು ಸೀಸನ್ಗೆ ಬರಬೇಕಂದ್ರೆ ನೀವು ಯಾವ ಟೈಮ್ನಲ್ಲಿ ನೀರು ಬಿಡಲಿಕ್ಕೆ ಪ್ರಾರಂಭ ಮಾಡ್ತೀರ? ನಾವು ಗಿಡ ಕಟ್ ಮಾಡಿ ಜನವರಿಯಿಂದ ಸ್ಟಾರ್ಟ್ ಮಾಡ್ತೀವಿ ನಾವು ನೀರು ಬಿಡೋಕ್ಕೆ. ಹೂವು ಯಾವಾಗ ಬರುತ್ತೆ? ಅದು ಮಾರ್ಚ್ ಏಪ್ರಿಲ್ ಲೆಕ್ಕಾಚಾರಕ್ಕೆ ಬರುತ್ತೆ ಸರ್. ಮಾರ್ಚ್ ಏಪ್ರಿಲ್ ಲೆಕ್ಕಾಚಾರಕ್ಕಂದರೆ ನೀವು ಯಾವ ಒಂದು ಉದ್ದೇಶ ಅಂದರೆ ಈಗ ಸೀಸನ್ ಹಬ್ಬಗಳ ಒಂದು ಸಂದರ್ಭ ಇರ್ಬೋದು, ಇಲ್ಲ ಮದುವೆಗಳ ಸಂದರ್ಭ ಇರ್ಬೋದು, ಅದನ್ನು ನೋಡಿಕೊಂಡು ನೀವು ಹೂ ಬರಂಗ ವ್ಯವಸ್ಥೆ ಮಾಡ್ತಾರೆ ಹೆಂಗೆ? ಹೌದೌದು, ಮಾರ್ಚ್ ಏಪ್ರಿಲ್ನಾಗೆ ಯುಗಾದಿ ಹಬ್ಬದ ಇದಿರುತ್ತೆ, ಆಮೇಲೆ ಜಾತ್ರೆಗಳಿರ್ತವೆ, ಮದುವೆ ಸಮಾರಂಭಗಳಿರ್ತವೆ, ಹಂಗಾಗಿ ಆ ಟೈಮಿಗೆ ಬರಲಿ ಅಂತಂದೇಳಿ ನಾವು ಆಗ್ತೀವಿ. ಈಗ ನಿಮಗೆ ಇಲ್ಲೆಲ್ಲ ಮಾರ್ಕೆಟ್ ವ್ಯವಸ್ಥೆ ನಿಮ್ಮ ಊರು ಬ್ಯಾಡರಹಳ್ಳಿ, ಇಲ್ಲಿಂದ ನಿಮಗೆ ಹಿರಿಯರು ಎಷ್ಟು ದೂರ ಆಗುತ್ತೆ, ಈ ನಿಮಗೆ ಮಾರ್ಕೆಟ್ ವ್ಯವಸ್ಥೆ ಹೆಂಗೆ ಮಾಡ್ಕೊಂಡಿದ್ದೀರ? ನಾವು ನಮ್ಮೂರಿಂದನೇ 12 ಕಿಲೋಮೀಟರ್ ಆಯ್ತು ಹಿರಿಯೂರು. ಅದು ಡೈಲಿ ಬೆಳಗ್ಗೆ ಮಾರ್ಕೆಟ್ ಐತೆ, 4:45-5 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, 6 ಗಂಟೆಗೆ ಕ್ಲೋಸ್ ಆಗುತ್ತೆ, ಮತ್ತು ಮಧ್ಯಾಹ್ನ 1:30-1 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟು, 2:30 ಕ್ಲೋಸ್ ಆಗುತ್ತೆ. ಅದು ಹೊರಗಡೆ ಮಾಲ್ ಹೋಗ್ತಿರೋದು, ಹಂಗಾಗಿ ನಮಗೇನು ತೊಂದರೆ ಏನಿಲ್ಲ. ನೀವು ಹೂವು ಕೊಡ್ಲಿಕ್ಕೆ ಅಲ್ಲಿ ಯಾರಾದರೂ ಒಂದು ಅಂಗಡಿನ ಗುರುತು ಮಾಡ್ಕೊಂಡ್ರೆ ಹೇಗೆ? ಇಲ್ಲ, ಹಿರಿಯೂರ ನೇರನ್ನೇ ನಮ್ಮ ಸ್ನೇಹಿತರುಗಳು ಮಂಡಿಗಳು ಮಾಡ್ಕೊಂಡಿದ್ದಾರೆ. ಆ ಮಂಡಿನಾಗೆ ನಾವೇನು ಮಾಡ್ತೀವಿ ಮಾರ್ಕೆಟಿಗೆ ಅವತ್ತಿನ ರೇಟ್ ಏನಿರುತ್ತೋ ಆ ರೇಟಿನ ಪ್ರಕಾರ ಹೂವಿನ ಮಾರ್ಕೆಟಿಗೆ ನಾವು ಕೊಟ್ಟು ಬರ್ತಾ ಇದ್ದೀವಿ. ನಿಮಗೆ ಪೇಮೆಂಟ್ ಯಾವ ರೀತಿ ಮಾಡ್ತಾರೆ? ವಾರಕ್ಕೊಂದ್ಸರಿ ಮಾಡ್ತಾರೆ ಪೇಮೆಂಟ್. ಈಗ ಹೂವಿನ ಕೃಷಿ ಲಾಭದಾಯಕ ಅಂತ ಹೇಳ್ತೀರಾ ನೀವು ನಮ್ಮ ರೈತರಿಗೆ? ಲಾಭದಾಯಕ ಇದೆ, ನಾವು ಎಷ್ಟು ಪೋಷಣೆ ನಾವು ಮಾಡ್ತೀವಿ ಅಷ್ಟು ನಾವು ಚಿಕ್ಕ ಮಕ್ಕಳ ಥರ ನೋಡ್ಕೋಬೇಕು. ಅದನ್ನು ನೋಡ್ಕೊಂಡಿದ್ದೀವಿ ಅಂದರೆ ಹೂವಿನ ಸರ ಎತ್ತಿದಂಗೆ ರೈತರ ಜೀವನನ ಕೈ ಹಿಡಿತಿದೆ. ಈಗ ಇಲ್ಲಿ ಹೂ ಬಿಡಿಸ್ಬೇಕಾದ್ರೆ ಮತ್ತೆ ಕಳೆ ನಿರ್ವಹಣೆ ಮಾಡ್ಬೇಕಾದ್ರೆ ನಿಮಗೆ ಈ ಕೂಲಿ ಆಳನ ಸಮಸ್ಯೆ ಅದು ಯಾವ ರೀತಿ ಇದೆ ಇಲ್ಲಿ? ನಾವು 10 ವರ್ಷದಿಂದ ಮಾಡ್ತಿರೋದ್ರಿಂದ ನಮಗೆ ಅವರು ಫಿಕ್ಸ್ ಆಗಿಬಿಟ್ಟಿದ್ದಾರೆ, 1 ಕೆಜಿಗೆ ಇಷ್ಟಂತ ನಾವು ಕೊಡ್ತೀವಿ. ಆ ಇದರಿಂದ ನಮಗೆ ಕೂಲಿ ಸಮಸ್ಯೆನೂ ಇರಲಿಲ್ಲ. ನಿಮ್ದು ನೀರಿನ ವ್ಯವಸ್ಥೆ ಇಲ್ಲಿ? ನಮಗೆ ನೀರಿನ ವ್ಯವಸ್ಥೆ ಬೋರ್ವೆಲ್ ಇತ್ತು, ಈಗ ನಮಗೆ ವಿವಿ ಸಾಗರ ಇದರಿಂದ ಚಾನಲ್ ನೀರು ನಮಗೆ ಐತೆ. ಈಗ ಒಂದು ಸ್ವಲ್ಪ ನಮಗೆ ರಾಗಿ ಭತ್ತ ಬೆಳೆಯೋದಕ್ಕೆ ಅನುಕೂಲ ಆಗೈತೆ. ಇವಿಂದು ಹೂವಿನ ಪ್ಲಾಟು ಹಂಗೆ ಇರುತ್ತೆ 1/2 ಎಕರೆ, ಇನ್ನು ಮಿಕ್ಕಿದ್ದು ನಾವು ರಾಗಿ ಭತ್ತ ಬೆಳೆಯೋಕ್ಕೆ ಅನುಕೂಲ ಆಯಿತು. ಅಂದರೆ ನಿಮ್ಮ ಭಾಗಕ್ಕೆಲ್ಲ ವಾಣಿವಿಲಾಸ ಸಾಗರ ನೀರು ಬರುತ್ತೆ? ವಾಣಿವಿಲಾಸಾಗರದ ನೀರು ನಮಗೆ, ಆ ನೀರು ಬರೋದರಿಂದ ನಮಗೆ ಆ ಖಾಲಿ ಜಮೀನನ್ನ ಈಗ ಯೂಸ್ ಮಾಡ್ಕೊಂತೀವಿ ನಾವು. ಶಿವಕುಮಾರ್ ಅವ್ರ, ಈಗ ನಿಮಗೆ ವಾಣಿವಿಲಾಸಾಗರ ನೀರು ಬರುತ್ತೆ ಅಂತ ನೀವು ಹೇಳಿದ್ರೆ, ಈಗ ನಿಮ್ಮ ಭಾಗದ ಎಲ್ಲ ರೈತರ ಅಲ್ಲಿ ಸ್ವಲ್ಪ ಹುಮ್ಮಸ್ಸು ಬಂದಿರಬೇಕು. ಮುಖ್ಯವಾಗಿ ನಮಗೆ ಕೃಷಿಗೆ ಬೇಕಾಗಿರೋದು ನೀರು, ನೀರು ಸಿಕ್ಕರೆ ನಾವು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದು ಧೈರ್ಯ ಇರುತ್ತೆ. ಇದ್ರ ಬಗ್ಗೆ ನಿಮ್ಮ ಒಂದು ರೈತರು, ನಿಮ್ಮ ಸ್ನೇಹಿತರು ಅದ್ರ ಬಗ್ಗೆ ಹೇಳಿ. ಹೌದು, ನಮಗೆ ಸುಮಾರು ಒಂದು 20 ವರ್ಷದಿಂದ ನೀರಿಲ್ಲದೆ ನಾವು ಕಣ್ಣೀರಿಡ್ತಿದ್ವಿ. ಈಗ ನಮಗೆ ವಿ ವಿ ಸಾಗರ ನಮ್ಮ ಅಕ್ಷಯ ಪಾತ್ರ ಇದ್ದಂಗೆ, ಅದು ವಿ ವಿ ಸಾಗರ ಅಕ್ಷಯ ಪಾತ್ರ ರೈತರಿಗೆ, ಅದು ಅಕ್ಷಯ ಪಾತ್ರ ಫುಲ್ ಆಗೈತೆ. ಈಗ ರೈತರ ಮಖದಲ್ಲಿ ಮಂದಹಾಸ ಮೂಡೈತೆ. ನಮಗೆ ಇಷ್ಟು ವರ್ಷ ನಾವು ಕಾದಿದ್ದಕ್ಕೂ ನಮಗೆ ವಾಣಿವಿಲಾಸ ಸಾಗರಕ್ಕೆ ಭದ್ರಾದಿಂದ ನೀರು ನಮಗೆ ಹರಿದು ಬರ್ತದಳೆ. ನಮಗೆ ಮುಂದೆ ರೈತರ ಜೀವನ ಸುಖಕರವಾಗಿರಲಿ ಅಂತಂದೇಳಿ ರೈತರೆಲ್ಲ ಆಶಾಭಾವನೆ ಇಟ್ಕೊಂಡಿದ್ದಾರೆ. ಮುಂದೆ ಯಾವುದೇ ಕಾರಣದಿಂದಲೂ ನಮಗೆ ನೀರಿನ ಅವಶ್ಯಕತೆ ತೊಂದರೆ ಆಗೋದಿಲ್ಲ. ಬೋರ್ವೆಲ್ಗಳು ನೀರು ಬರ್ತವೆ, ವಿ ವಿ ಸಾಗರದ ಚಾನಲ್ ನೀರನ್ನು ಬರ್ತದವೆ, ಮತ್ತು ನಮಗೆ ಶುಗರ್ ಫ್ಯಾಕ್ಟ್ರಿನೂ ಓಪನ್ ಆಗುತ್ತೆ. ನಮ್ಮ ಹಿರಿಯೂರು ತಾಲೂಕಿನಾಗೆ ಶುಗರ್ ಫ್ಯಾಕ್ಟ್ರಿನೂ ಐತೆ. ಈಗ ಕಬ್ಬು ಬೆಳೆಗಾರರು ಇದ್ದಾರೆ, ಆ ಶೇರಿನ ದುಡ್ಡಿನಾಗೆ ಇದಿರೋದು. ಆದರೆ ನಮಗೆ ಅನುಕೂಲ ಆಗಿರೋದು ನಮ್ಮ ಅಕ್ಷಯ ಪಾತ್ರೆ ವಿ ವಿ ಸಾಗರ. ರೈತರಿಗೆ ಯುಗಾದಿ ಹಬ್ಬ ಮಾಡ್ದಂಗೆ ಆಗೈತೆ. ಈಗ ಅಂದರೆ ಈಗ ಬೇಸಿಗೆ ಬೆಳಿಗ್ಗೆ ನೀರು ಬರ್ತಾ ಇದೆ, ಈಗ ಆಲ್ರೆಡಿ ನೀರು ಬಿಟ್ಟಿದ್ದಾರೆ ವಿ ವಿ ಸಾಗರದಿಂದ. ನೆಕ್ಸ್ಟ್ ನಮಗೆ ನಮ್ಮ ಬೆಳೆ ಬೆಳಿಬೇಕಂದ್ರೆ ರೈತರು ನವಂಬರ್ ಡಿಸೆಂಬರ್ನಾಗೆ ನಮಗೆ ನೀರು ಬಿಡಬೇಕು. ನಮಗೆ ಒಂದು 5 ಅದ ನೀರು ಬೇಕಾಗುತ್ತೆ. 5 ಅದ ನೀರು ಬಿತ್ತಂದರೆ ನಾವು ಬೇಸಿಗೆ ಟೈಮ್ನಾಗೆ ನಾವು ಬೆಳೆ ಇಟ್ಟು ಬೆಳೆ ತೆಗಿತೀವಿ. ಶೇಂಗಾ, ರಾಗಿ ಈ ಥರ ಮಿಕ್ಸ್ ಬೆಳೆಗಳನ್ನ ಬೆಳಿತೀವಿ. ಯಾಕಂದರೆ ಡ್ಯಾಮಿಂದ ನೀರು ಬಿಟ್ಟಾಗ ಡ್ಯಾಮ್ ಅವ್ರೇನು ಆಡಳಿತ ಇರುತ್ತಲ್ಲ, ಇಂಥ ಬೆಳೆಗಳೇ ಬೆಳಿಬೇಕಂತ ಇರ್ತದೆ. ಅಂದರೆ ಕಡಿಮೆ ನೀರನ್ನ ಬಳಸೋಂಥ ಬೆಳೆಗಳನ್ನ ಬೆಳಿಬೇಕಂತ ಒಂದು ಪ್ಲ್ಯಾನ್ ಇರ್ತದೆ ಮೊದಲಿಂದ. ಈ ಭಾಗಕ್ಕೆ ಏನಾದರೂ ಆ ರೀತಿ ಇದೆಯಾ? ಇಲ್ಲ, ಆ ರೀತಿ ಏನಿಲ್ಲ. ನೀರಿನ ಕೊರತೆ ಇದ್ದಾಗ ಮಾತ್ರ ಅವಾಗ ನೀವು ಅಲ್ಪ ಬೆಳೆಗಳು ನೋಡಿಕೊಂಡು ನೀರನ್ನ ಅತಿ ಮಿತಿಯಾಗಿ ಬೆಳೆಸಿ ಅಂತಂದು ಹೇಳ್ತಾರೆ. ಈಗ ನಮಗೆ ಡ್ಯಾಮಲ್ಲಿ ನೀರಾದ್ರಿಂದ ಈಗ ಯಾವುದು ಕೊರತೆ ಏನಿಲ್ಲ, ಆರಾಮಾಗಿ ನಾವು ನೀರು ಇಟ್ಕೋಬೋದು, ಯಾವ ಬೆಳೆ ಬೆಳ್ಕರು ಬೆಳ್ಕೋಬೋದು. ಯಾಕಂದರೆ ನಾವು ನೋಡಿದ್ವಿ ತುಂಗಭದ್ರಾ ಡ್ಯಾಮ್ ನೀರಿಂದ ಕೃಷಿ ಮಾಡೋಂಥ ಗಂಗಾವತಿ ಇರ್ಬೋದು, ರಾಯಚೂರು ಇರ್ಬೋದು, ಸಿಂಧನೂರು, ಆ ಕಡೆ ಏನಾಗುತ್ತೆ ಅಂದರೆ ಯಥೇಚ್ಛವಾಗಿ ನೀರು ಸಿಗೋದ್ರಿಂದ ಭತ್ತ ಬೆಳೀತಾರೆ, ನೀರು ಸಾಕಷ್ಟು ಪೋಲಾಗುತ್ತೆ. ಆದರೆ ಕೆಲವು ಕಡೆ ನೀರೇ ಇಲ್ಲದೆ ನಮ್ಮದು ಕೃಷಿ ಚಟುವಟಿಕೆಗಳು ನಡೆಯೋದಿಲ್ಲ. ಸೊ ಹಾಗಾಗಿ ನಮ್ಮಲ್ಲಿರೋಂಥ ನೀರನ್ನ ಕರೆಕ್ಟಾಗಿ ಬಳಸ್ಕೊಂಡು ಕರೆಕ್ಟಾಗಿ ನಾವು ಕೃಷಿ ಮಾಡಿದ್ರೆ ನಾಳೆ ದಿನ ನಮಗೆ ಎಲ್ಲರಿಗೂ ನೀರು ಸಿಕ್ಕಂಗಾಗುತ್ತೆ, ಎಲ್ಲರೂ ಒಂದು ಕೃಷಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಾವು ಮಿತಿಯಾಗಿ ರೈತರಿಗೆ ಬೆಳೆಸೋಕ್ಕೆ ಹೇಳಿದ್ವಿ. ಈಗ ಮುಂದೆ ರಾಷ್ಟ್ರೀಯ ಯೋಜನೆ ಆಗಿರೋದ್ರಿಂದ ಎಲ್ಲಿ ನೀರು ಚಾನಲ್ ನೀರಿಗೆ ಅವಶ್ಯಕತೆ ಇಲ್ಲವೋ ಅಂಥ ಜಮೀನುಗಳಿಗೆ ಹನಿ ನೀರಾವರಿ ಯೋಜನೆ ಮಾಡಬೇಕು ಅಂತಂದೇಳಿ ಸರ್ಕಾರ ಈಗ ಕೈ ಎತ್ತಿಕೊಂಡಿದೆ. ನಮಗೆ ತುಂಬ ಸಂತೋಷ ಆಗೈತೆ. ಪ್ರತಿಯೊಬ್ಬ ರೈತರಿಗೂ ಈ ವಿ ವಿ ಸಾಗರದ ನೀರು ಪೈಪ್ ಮುಖಾಂತರ ಹೋಗಿ ಹನಿ ನೀರಾವರಿ ಯೋಜನೆ ಮಾಡಲಿ ಅಂತಂದು ಹೇಳಿಬಿಟ್ಟು ನಾವು ಆಸೆ ಇಟ್ಕೊಂಡಿದ್ದೀವಿ. ಕೃಷಿಯಲ್ಲಿ ನಿಮಗೆ ಸಹಾಯ ಮಾಡಲಿಕ್ಕೆ ಅಥವಾ ನಿಮ್ಮ ಜೊತೆಗೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ? ನಮ್ಮ ಜೊತೆಯಲ್ಲಿ ನಮ್ಮ ಮನೆಯವರು, ನಮ್ಮ ತಾಯಿ ಎಲ್ಲ ಕೈ ಜೋಡಿಸಿದ್ದಾರೆ, ನಮ್ಮ ಅಣ್ಣ. ಇವತ್ತು ಕೃಷಿಯಲ್ಲಿ ನಾವು ಚೆನ್ನಾಗಿ ಕೃಷಿ ಮಾಡಬೇಕು, ನಾವು ಲಾಭದಾಯಕ ಮಾಡ್ಕೋಬೇಕಂದ್ರೆ ಮನೆಯಲ್ಲಿ ಜನ ಬಹಳ ಮುಖ್ಯ ಆಗುತ್ತೆ. ಸಣ್ಣ ಪುಟ್ಟಕ್ಕೆಲ್ಲ ನಾವು ಆಳು ಕಾಳನ್ನು ನಮ್ಮ ಕರೆಯಲಕ್ಕಾಗಲ್ಲ. ಯಾಕಂದರೆ ಈಗ ಆಳಿನ ಸಮಸ್ಯೆ ಭಾಳ ಕಡೆ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಆಳು ಕರೆದ್ರೆ ಇಷ್ಟು ಇಂತಿಷ್ಟು ರೂಪಾಯಿ ಅಂತೆಲ್ಲ ಖರ್ಚು ಜಾಸ್ತಿ ಆಗುತ್ತೆ. ಇದಲ್ಲದೆ ಬೇರೆ ಏನಾದರೂ ಈ ಡೈರಿ ಮಾಡೋದು ಇಂಥದ್ದೇನಾದರೂ ಯೋಜನೆ ಇದೆಯಾ? ಇಲ್ಲ, ನಮಗೆ ಜಮೀನು ಸ್ವಲ್ಪ ಇರೋದರಿಂದ ನಾವು ಕೂಲಿ ಆಳುಗಳನ್ನ ಜಾಸ್ತಿ ಇಟ್ಕೊಳ್ತಿಲ್ಲ. ನೀವು ಹೇಳ್ದಂಗೆ ನಾವು ಮನೆಯವರೇ ಬೆಳಗ್ಗೆ 1-2 ಅವರ್ ಹೋಗ್ತೀವಿ, ಸಾಯಂಕಾಲ 2 ಅವರ್ ಹೋಗ್ತೀವಿ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಆರಾಮಾಗಿರ್ತೀವಿ. ಹೂವನ್ನು ಸಮೇತ ನಾವು ಕಟ್ಟಬೇಕಾದ್ರೂ ಸಮೇತ ನಮ್ಮ ಮನೆಯವರೇ ಕಟ್ತಾರೆ. ಅತಿ ಹೆಚ್ಚಾಗಿ ಬಂದಾಗ ಏನೋ ಒಬ್ಬರಿಗೆ ಒಬ್ಬರಿಗೆ ಹಾಕ್ಬೋದು, ಇನ್ನು ಉಳಿಕೆದ್ದೆಲ್ಲ ಮನೆಯವರೇ ಕೆಲಸ ಮಾಡ್ಕೊಂತಾರೆ. ನಿಮ್ಮ ಮಕ್ಕಳು? ನಮ್ಮ ಮಕ್ಕಳು ಒಂದು ಗಂಡು ಒಂದು ಹೆಣ್ಣು. ಓದ್ತಾಯಿದ್ದಾರೆ? ಇನ್ನು 7th, ಒಬ್ಬರು ಒಂದು 3rd. ಅಲ್ಲ, ಇನ್ನು ಕೃಷಿಯಲ್ಲಿ ಮುಂದೆ ಏನಾದರೂ ಮಾಡಬೇಕು ಅನ್ನೋದ್ರ ನಿಮ್ಮ ಒಂದು ಕನಸು? ಮುಂದೆ ನಾವು ಈಗ ಇರೋ ಜಮೀನಿನಲ್ಲೇ ನಮಗೆ ನೀರಿರೋದ್ರಿಂದ ನಾವು ಭತ್ತ ಬೆಳಿಬೇಕು ಅಂತಂದೇಳಿ ಮತ್ತೆ ಹಿಂದೆ ನಮ್ಮ ತಾತಾರು ಏನು ಮಾಡಿದ್ರು ಆ ದಾರಿಯನ್ನು ಹಿಡಿದು ನಾವು ಹೋಗ್ಬೇಕಂತ ನಮ್ಮ ಆಸೆ ಇದೆ. ಈಗ ಇವತ್ತು ಭತ್ತ ಒಳ್ಳೆಯದು ಬೆಳೀತಿದ್ದಾರೆ, ಭತ್ತಕ್ಕಿಂತ ಬೇರೆ ಬೇರೆ ಎಲ್ಲ ಈಗ ಕಬ್ಬು ಬೆಳೆಯೋದು, ಆಮೇಲೆ ಈ ರೇಷ್ಮೆ ಬೆಳೆ ಅಂತಾರೋ, ಈ ಥರ ಹೊಸ ಹೊಸ ಅಂದರೆ ರೆಗ್ಯುಲರ್ ಆಗಿ ಇನ್ಕಮ್ ಬರೋಂಥನ್ನೋ ಯೋಚನೆ ಮಾಡ್ತಾರೆ ನಮ್ಮ ರೈತರು. ಸಾಕಷ್ಟು ರೈತರು ನಾವು ಕೇಳಿದ್ದೀವಿ. ಆ ರೀತಿ ಏನಾದರೂ ಯೋಚನೆ ಮಾಡ್ತೀರಾ? ಆ ರೀತಿ ಯೋಚನೆ ಮಾಡ್ತಾ ಇದ್ದೀವಿ. ರೇಷ್ಮೆ ಹಾಕಿದರೆ ನಮ್ಮ ಜಮೀನಾಗೆ ತಂಪು ಜಾಸ್ತಿ ನಿಲ್ಲೋದ್ರಿಂದ ರೇಷ್ಮೆಗೆ ಎಫೆಕ್ಟ್ ಆಗುತ್ತೆ. ಹಂಗಾಗಿ ನಾವು ಕಬ್ಬು ಹಾಕ್ಬೋದು, ಕಬ್ಬು ಇಲ್ಲ ಭತ್ತ ಇಲ್ಲ ರಾಗಿ, ಇಷ್ಟು ಮಾತ್ರ ನಮ್ಮ ಜಮೀನಾಗೆ ಬೆಳೆಯೋಕ್ಕೆ ಇದೈತೆ. ಒಳ್ಳೆಯದು ಶಿವಕುಮಾರ್ ಅವರೇ, ನಿಮ್ಮ ಒಂದು ಕೃಷಿ ಅನುಭವಗಳನ್ನು ನಮ್ಮ ರೈತರೊಂದಿಗೆ ಹಂಚ್ಕೊಂಡ್ರಿ. ಯಾಕಂದರೆ ಈ ಕಡಿಮೆ ಜಮೀನಿನಲ್ಲೇ ಸ್ವಚ್ಛವಾಗಿ ಕರೆಕ್ಟಾಗಿ ಮಾಡಿದ್ರೆ ಅದರಲ್ಲೇ ನಾವು ಲಾಭದಾಯಕವಾಗಿ ನಮಗೆ ಎಷ್ಟು ಬೇಕೋ ಅಷ್ಟೇ ತಗೋಬೋದು. ಒಳ್ಳೆಯ ಅನುಭವ ಪಡ್ಕೊಂಡ್ರಿ. ನೀರೂ ನಿಮಗೆ ನಿಮ್ಮ ಅದೃಷ್ಟ ಅಂತ ಹೇಳ್ಬೋದು. ಹಿರಿಯರು ಈ ಭಾಗದ ರೈತರು ವಾಣಿ ವಿಲಾಸ ಸಾಗರ ನೀರು ನಿಮಗೆ ಸಿಗ್ತಾ ಇದ್ದಾವೆ. ಮುಂದೆ ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಕೃಷಿಯಲ್ಲಿ ಯಶಸ್ಸು ಕಾಣಲಿ ಅಂತ ಆಶಿಸ್ತೀವಿ. ನಮ್ಮ ಜೊತೆಗೆ ಇದುವರೆಗೆ ತಾವು ಮಾತಾಡಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಹೂವಿನ ಕೃಷಿಯ ಅನುಭವಗಳು ಕುರಿತು ಹಿರಿಯೂರು ತಾಲೂಕು ಬ್ಯಾಡರಹಳ್ಳಿಯ ಕೃಷಿಕ ಬಿ ಒ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ಜೈಲು ಅಥವಾ 5 ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕೆ ಕಿಸಾನೋ ನೆ ಕರೀಬ 21,000 ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೆ ಮುವಾಜೆ ಕೆ ತೌರ್ ಪರ್ 1,00,000 ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನೇಗಿಲ ಜಗಲಿ. ನೇಗಿಲ ಜಗಲಿ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ರಾಸಾಯನಿಕ ಹಾಗೂ ಲಘು ಪೋಷಕಾಂಶ ಗೊಬ್ಬರಗಳ ಮಹತ್ವ ಕುರಿತು ದಾವಣಗೆರೆ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ AS ಪ್ರತಿಮಾ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ AS ಪ್ರತಿಮಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ರಾಸಾಯನಿಕ ಹಾಗೂ ಲಘು ಪೋಷಕಾಂಶ ಗೊಬ್ಬರಗಳ ಮಹತ್ವದ ಬಗ್ಗೆ ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್, ನಮ್ಮ ರೈತರು ಸಾಕಷ್ಟು ಬೆಳೆಗಳನ್ನು ಬೆಳೀತಾರೆ, ಅವುಗಳಿಗೆ ಸಾಕಷ್ಟು ಥರದ ಗೊಬ್ಬರಗಳನ್ನು ಕೊಡ್ತಾಯಿರ್ತಾರೆ. ಕೊಟ್ಟಿಗೆ ಗೊಬ್ಬರ, ರಾಸಾಯನಿಕ ಗೊಬ್ಬರ, ಲಘು ಪೋಷಕಾಂಶಗಳು ಈ ಥರದವೆಲ್ಲ ಕೊಡ್ತಾರೆ. ನಾವು ಹೆಚ್ಚು ಇಳುವರಿ ನಿರೀಕ್ಷೆ ಮಾಡ್ಬೇಕಂದ್ರೆ ಯಾವುದೇ ಒಂದು ಬೆಳೆಯಲ್ಲಿ ನಾವು ಯಾವ್ಯಾವ ಥರ ಗೊಬ್ಬರಗಳನ್ನು ನಾವು ಉಪಯೋಗಿಸಿದರೆ ಹೆಚ್ಚು ಇಳುವರಿ ಪಡೀಲಿಕ್ಕೆ ಸಾಧ್ಯ ಅಂತೀರಾ ಮೇಡಮ್? ಯಾವುದೇ ಬೆಳೆ ಸಮೃದ್ಧವಾಗಿ ಬೆಳವಣಿಗೆ ಹೊಂದಬೇಕು, ಹಾಗೆ ಉತ್ತಮ ಇಳುವರಿನ ನಾವು ಪಡಿಬೇಕು ಅಂತಂದರೆ ನಮ್ಮ ಬೆಳೆಗೆ ಅಗತ್ಯವಾದ ಎಲ್ಲ ಪೋಷಕಾಂಶಗಳನ್ನು ಸಹ ನಾವು ಕೊಡಬೇಕಾಗತ್ತೆ. ಅಂದರೆ ಒಂದು ಬೆಳೆ ಚೆನ್ನಾಗಿ ಬೆಳಿಬೇಕು, ಒಳ್ಳೆ ಇಳುವರಿನ ಕೊಡಬೇಕು ಅಂತಂದರೆ 17 ಅಗತ್ಯ ಇದೆ. ಆ 17 ಪೋಷಕಾಂಶಗಳು ಯಾವುವು ಅಂತಂದರೆ ಇಂಗಾಲ ಆಗಿರ್ಬೋದು, ಆಮ್ಲಜನಕ, ಜಲಜನಕ, ಸಾರಜನಕ, ರಂಜಕ, ಹಾಗೆ ಸತ್ತು, ಕಬ್ಬಿಣ, ಹೀಗೆ 17 ಪೋಷಕಾಂಶಗಳ ಅವಶ್ಯಕತೆ ನಮ್ಮ ಬೆಳೆಗಳ ಬೆಳವಣಿಗೆಗೆ ಅಗತ್ಯತೆ ಇದೆ. ಕೆಲವೊಂದು ನಾನು ಆವಾಗಲೇ ಹೇಳಿದೆ, ಇಂಗಾಲ, ಆಮ್ಲಜನಕ, ಜಲಜನಕ, ಈ ಪೋಷಕಾಂಶಗಳನ್ನು ಗಾಳಿಯ ಮೂಲಕ ಹಾಗೆ ನೀರಿನ ಮೂಲಕ ನಮ್ಮ ಬೆಳೆಗಳು ಪಡೆದುಕೊಳ್ತವೆ. ಈ ಪೋಷಕಾಂಶಗಳನ್ನು ಬಿಟ್ಟು ಉಳಿದ ಪೋಷಕಾಂಶಗಳನ್ನು ಬೆಳೆಗಳು ಭೂಮಿಯಿಂದ ಪಡೆದುಕೊಳ್ತವೆ. ಈಗ ಭೂಮಿಯಲ್ಲಿ ಇರುವಂತಹ ಪೋಷಕಾಂಶಗಳಾಗಿರಬಹುದು ಅಥವಾ ನಾವು ಏನು ಹೊರಗಿನ ರೂಪದಲ್ಲಿ ರಾಸಾಯನಿಕ ಗೊಬ್ಬರಗಳ ಮೂಲಕ ಅಥವಾ ಸಾವಯವ ಗೊಬ್ಬರಗಳ ಮೂಲಕ ಕೊಡ್ತೀವಲ್ಲ, ಆ ಪೋಷಕಾಂಶಗಳನ್ನು ಬೆಳೆಗಳು ತಮ್ಮ ಬೆಳವಣಿಗೆಗೆ ಬಳಕೆ ಮಾಡ್ಕೊತವೆ. ಆದ್ದರಿಂದ ಏನು ಅಂತಂದರೆ ನಮ್ಮ ಬೆಳೆಗಳ ಬೆಳವಣಿಗೆಗೆ ಅಗತ್ಯವಿರೋ ಪೋಷಕಾಂಶಗಳನ್ನು ಸಾವಯವ ಗೊಬ್ಬರ ಆಗಿರ್ಬೋದು ಇಲ್ಲಾಂತಂದರೆ ರಸಗೊಬ್ಬರಗಳ ಮೂಲಕ ನಾವು ನಮ್ಮ ಬೆಳೆಗಳಿಗೆ ನೀಡಬೇಕಾಗತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತಂದರೆ ನಾವು ಸಾವಯವ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿದ್ದೀವಿ. ಈಗ ನಮಗೆ ತಿಳಿದಿರೋ ಹಾಗೆ ಸಾವಯವ ಗೊಬ್ಬರಗಳಲ್ಲಿ ಸಾರಜನಕ, ರಂಜಕ, ಸತು, ಕಬ್ಬಿಣ, ಹೀಗೆ ಮುಖ್ಯ ಪೋಷಕಾಂಶಗಳ ಜೊತೆಗೆ ಲಘು ಪೋಷಕಾಂಶಗಳು ಹಾಗೆ ದ್ವಿತೀಯ ಪೋಷಕಾಂಶಗಳು ಎಲ್ಲವೂ ಸಣ್ಣ ಪ್ರಮಾಣದಲ್ಲಿ ಇರ್ತವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಾವಯವ ಗೊಬ್ಬರಗಳ ಬಳಕೆಗಳನ್ನು ಕಡಿಮೆ ಮಾಡಿದ್ದೀವಿ. ಹಾಗೆ ರೈತರು ಕೇವಲ ಮುಖ್ಯ ಪೋಷಕಾಂಶಗಳಾದ ಸಾರಜನಕ, ರಂಜಕ ಹಾಗೆ ಪೊಟ್ಯಾಷಿಯಂ ಈ ಥರ ಗೊಬ್ಬರಗಳ ಬಳಕೆಯ ಮೇಲೇ ಹೆಚ್ಚು ಗಮನ ವಹಿಸ್ತಾ ಇದ್ದಾರೆ. ದ್ವಿತೀಯ ಪೋಷಕಾಂಶಗಳಾದ ಕ್ಯಾಲ್ಶಿಯಂ ಆಗಿರ್ಬೋದು ಅಥವಾ ಮೆಗ್ನೇಷಿಯಂ ಆಗಿರ್ಬೋದು ಅಥವಾ ಲಘು ಪೋಷಕಾಂಶಗಳು ಅಂತ ನಾವೇನು ಹೇಳ್ತೀವಿ, ಬೋರಾನ್ ಆಗಿರ್ಬೋದು, ಸತು ಆಗಿರ್ಬೋದು, ಕಬ್ಬಿಣ, ಮ್ಯಾಂಗ್ನೀಸ್, ಇಂಥ ಲಘು ಪೋಷಕಾಂಶಗಳ ಬಳಕೆಯನ್ನು ಕಡಿಮೆ ಮಾಡಿದ್ದಾರೆ ಅಥವಾ ಬಳಸ್ತಾನೇ ಇಲ್ಲ. ಇದರಿಂದ ಏನಾಗ್ತಿದೆ ಅಂದರೆ ನಮ್ಮ ಬೆಳೆಗಳ ಬೆಳವಣಿಗೆ ಹಾಗೂ ಇಳುವರಿ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗಿ ಇಳುವರಿ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಎಲ್ಲ ರೈತ ಬಾಂಧವರು ಸಮತೋಲನವಾಗಿ ಮುಖ್ಯ ಪೋಷಕಾಂಶಗಳ ಜೊತೆಗೆ ದ್ವಿತೀಯ ಹಾಗೂ ಲಘು ಪೋಷಕಾಂಶಗಳ ಬಳಕೆ ಮಾಡುವುದು ಇತ್ತೀಚಿನ ದಿನಗಳಲ್ಲಿ ಅತಿ ಅಗತ್ಯವಾಗಿದೆ. ಅಂದರೆ ನಮ್ಮ ರೈತರು ಮೊದಲು ನಮ್ಮ ಪೂರ್ವಜರೆಲ್ಲ ಜಾನುವಾರುಗಳ ಸಾಕಾಣಿಕೆ ಮಾಡ್ತಿದ್ರು, ಸಾಕಷ್ಟು ಸಾವಯವ ಗೊಬ್ಬರ ಭೂಮಿ ಕೊಡ್ತಾ ಇದ್ರು. ಇತ್ತೀಚೆಗೆ ಈ ಜಾನುವಾರುಗಳ ಸಾಕಾಣಿಕೆ ಕಡಿಮೆ ಆಗಿರೋದ್ರಿಂದ ನಾವು ಹೆಚ್ಚು ರಾಸಾಯನಿಕ ಗೊಬ್ಬರವನ್ನೇ ಅವಲಂಬಿಸ್ಕೊಂಡಿರೋದ್ರಿಂದ ಸಾರಜನಕ, ರಂಜಕ, ಪೊಟ್ಯಾಷ್ ಮಾತ್ರ ನಮಗೆ ಭೂಮಿಗೆ ಸಿಗ್ತಾ ಇದೆ. ಬೇರೆ ನೀವು ಹೇಳ್ದಂಗೆ 17 ಪೋಷಕಾಂಶಗಳು ನಮ್ಮ ಬೆಳೆಗಳಿಗೆ ಸಿಗ್ತಾ ಇಲ್ಲ ಅಂತ ಅನ್ಸುತ್ತಲ್ವ ಮೇಡಮ್? ಹೌದು ಸರ್, ಖಂಡಿತವಾಗಿ. ಯಾಕಂದರೆ ನಮ್ಮ ಭೂಮಿಯೂ ಸಹ ಸತ್ವವನ್ನು ಕಳೆದುಕೊಂಡಿದೆ. ನಮ್ಮ ಭೂಮಿಯಲ್ಲಿ ಎಲ್ಲ ಥರದ ಪೋಷಕಾಂಶಗಳು ಬೆಳೆಗಳಿಗೆ ಲಭ್ಯ ಆಗ್ತಾ ಇಲ್ಲ. ಹಾಗಾಗಿ ನಾವು ಹೊರಗಿನ ರೂಪದಲ್ಲಿ ನಾವು ಬೆಳೆಗಳಿಗೆ ಎಲ್ಲ ಪೋಷಕಾಂಶಗಳನ್ನು ಒದಗಿಸುವುದು ಅತ್ಯಗತ್ಯವಾಗಿದೆ. ಈ ಥರ ಪೋಷಕಾಂಶಗಳನ್ನು ಕೊಡೋದ್ರಿಂದ ಏನು ಅನುಕೂಲ ಆಗುತ್ತೆ? ಸರ್, ಇವಾಗ ಒಂದೊಂದು ಪೋಷಕಾಂಶನು ಒಂದೊಂದು ಕಾರ್ಯವನ್ನು ನಿರ್ವಹಿಸುತ್ತೆ ಬೆಳೆಗಳಲ್ಲಿ. ಈಗ ಉದಾಹರಣೆಗೆ ನಾವು ಹೇಳಬೇಕು ಅಂತಂದ್ರೆ ಯೂರಿಯಾ ಅಂತಂದು ಹೇಳ್ತೀವಿ. ರೈತಾಪಿ ಜನಗಳೆಲ್ಲ ಏನು ಅಂತಂದ್ರೆ, ಏ ಇವತ್ತು ಯೂರಿಯಾ ಗೊಬ್ಬರನ ನಾನು ಬಂದಿದ್ದೀನಿ ಹೊಲದಲ್ಲಿ, ನಾಳೆಗೆನೆ ಬೆಳೆ ಏನೋ ಹಸಿರಾಗಿ ಕಾಣಿಸುತ್ತೆ. ಅದು ಯಾಕೆ ಅಂತಂದ್ರೆ, ಒಂದು ಬೆಳೆ ಒಂದು ಹುಲ್ಸಾಗಿ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಸಾರಜನಕ ಪ್ರಮುಖ ಪಾತ್ರ ವಹಿಸುತ್ತೆ. ಹಸಿರಾಗಿ ಕಾಣೋದಕ್ಕೆ ಏನು ಅಂತಂದ್ರೆ, ನಮ್ಮ ಬೆಳೆಗಳಲ್ಲಿ ಪ್ರೋಟೀನ್ ಉತ್ಪಾದನೆ ಹೆಚ್ಚಾಗಲು ಸಾರಜನಕ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗೆನೇ ರಂಜಕ. ರಂಜಕ ಏನು ಅಂತಂದ್ರೆ, ನಮ್ಮ ಬೆಳೆಗಳ ಬೇರುಗಳು, ಅದರಲ್ಲೂ ಏನು ತುಂತುರು ಬೇರುಗಳು ಅಂತಂದು ಏನು ಹೇಳ್ತೀವಲ್ಲ, ಅವುಗಳ ಬೆಳವಣಿಗೆಗೆ ಅತಿ ಅವಶ್ಯಕ ಆಗಿದೆ. ಅದರ ಜೊತೆಗೆ ಏನು ಅಂತಂದ್ರೆ, ಬೆಳೆಗಳ ಕಾಂಡವು ಒಂಥರ ಸದೃಢವಾಗಿ ಬೆಳೆಯಲು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಪೊಟ್ಯಾಷಿಯಂ ಗೊಬ್ಬರವನ್ನು ನಾವು ಬಳಸೋದ್ರಿಂದ ನಮ್ಮ ಬೆಳೆಗಳ ಆರೋಗ್ಯ ಉತ್ತಮ ಆಗುತ್ತೆ. ಯಾಕೆ ಅಂತಂದ್ರೆ, ಒಂದು ಗಡುಸು ರೀತಿಯಲ್ಲಿ ಬೆಳೆ ಹಾರ್ಡ್ ಅಂತ ನಾವು ಹೇಳ್ಬೋದು, ಆ ಥರ ಬೆಳವಣಿಗೆಗೆ ಸಹಾಯಕ ಆಗುತ್ತೆ. ಇದರಿಂದ ನಮ್ಮ ಬೆಳೆಗಳಿಗೆ ಕೀಟ ಆಗಿರ್ಬೋದು, ರೋಗ ಬಾಧೆ ಆಗಿರ್ಬೋದು ಕಡಿಮೆ ಆಗಿ ರೋಗ ನಿರೋಧಕ ಶಕ್ತಿ ನಮ್ಮ ಬೆಳೆಗಳಲ್ಲಿ ಜಾಸ್ತಿ ಆಗುತ್ತೆ. ಹಾಗೆ ಪೊಟ್ಯಾಷಿಯಂನ ನಾವು ನಮ್ಮ ಬೆಳೆಗಳಲ್ಲಿ ಬಳಸೋದ್ರಿಂದ ಕಾಳುಗಳು ಪೂರ್ತಿಯಾಗಿ ತುಂಬಿಕೊಂಡು ಜೊಳ್ಳಾಗುವುದನ್ನು ಕಡಿಮೆ ಮಾಡುತ್ತೆ. ಹಾಗೆ ನಾವು ಗಂಧಕ ಅಂತಂದು ಹೇಳ್ತೀವಿ, ಸಲ್ಫರ್ ಅಂತ ಹೇಳ್ತೀವಿ. ಆ ಸಲ್ಫರ್ ಏನು ಅಂತಂದರೆ, ಮುಖ್ಯವಾಗಿ ಎಣ್ಣೆಕಾಳು ಬೆಳೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾಕಂತಂದರೆ ಎಣ್ಣೆಯ ಅಂಶ, ನಮ್ಮ ಎಣ್ಣೆಕಾಳು ಬೆಳೆಗಳಲ್ಲಿ ಎಣ್ಣೆಯ ಅಂಶ ಜಾಸ್ತಿ ಆಗೋದಕ್ಕೆ ಸಹಕಾರಿಯಾಗುತ್ತೆ. ಆದ್ದರಿಂದ ಏನು ಅಂತಂದರೆ ಶೇಂಗಾ ಬೆಳೆಗಳಲ್ಲಿ ಅಥವಾ ಇತರ ಎಣ್ಣೆಕಾಳು ಬೆಳೆಗಳಲ್ಲಿ ಗಂಧಕ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದೇ ಥರ ಏನು ಅಂತಂದರೆ ಮೆಗ್ನೇಷಿಯಂ ಆಗಿರ್ಬೋದು ಅಥವಾ ಸತು, ಕಬ್ಬಿಣ ಈ ಥರ ಲಘು ಪೋಷಕಾಂಶಗಳು ಏನಿದಾವಲ್ಲ, ಪತ್ರಹರಿತ್ತಿನ ಉತ್ಪಾದನೆಯಲ್ಲಿ ಹಾಗೆ ರೋಗ ನಿರೋಧಕ ಶಕ್ತಿಯಲ್ಲಿ ಸಸ್ಯಗಳ ಉಸಿರಾಟದ ಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರೋದ್ರಿಂದ ಬೆಳೆಗಳ ಬೆಳವಣಿಗೆ ಹಾಗೆ ಇಳುವರಿ ಜಾಸ್ತಿ ಆಗುತ್ತೆ. ಹಾಗೆನೇ ಬೋರಾನ್, ಬೋರನ್ನು ಸೂರ್ಯಕಾಂತಿ ಬೆಳೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಯಾಕೆ ಅಂತಂದರೆ, ಒಂದು ಕಾಳು ಕಟ್ಟುವಿಕೆಯ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ. ಏನು ಎಲೆಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ತಯಾರಾದ ಆಹಾರವನ್ನು ಬೀಜಗಳಿಗೆ ಸರಬರಾಜು ಮಾಡಲು ಪ್ರಮುಖ ಪಾತ್ರವನ್ನು ವಹಿಸಿ ಕಾಳು ಜೊಳ್ಳಾಗುವುದನ್ನು ತಡೆಗಟ್ಟುತ್ತದೆ. ಅದೇ ರೀತಿಯೇ ಮಾಲಿಬ್ಡಿನಮ್ ಅಂತಂದು ಏನು ಇನ್ನೊಂದು ಲಘು ಪೋಷಕಾಂಶ ಇದೆ. ಇದು ಏನು ಅಂತಂದರೆ, ದ್ವಿದಳ ಧಾನ್ಯಗಳಲ್ಲಿ ಏನು ಸಾರಜನಕ ಸ್ಥಿರೀಕರಣ ಅಂತಂದು ಏನು ಹೇಳ್ತೀವಿ ನಾವು, ನೈಟ್ರೋಜನ್ ಫಿಕ್ಸೇಷನ್ ಪ್ರಮಾಣವನ್ನು ಜಾಸ್ತಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹೀಗೆ ಒಂದು ಒಂದು ಪೋಷಕಾಂಶವನ್ನು ಬೆಳೆಗಳಲ್ಲಿ ಒಂದೊಂದು ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಹಾಗಾಗಿ ಎಲ್ಲ ಪೋಷಕಾಂಶಗಳನ್ನು ಸಮತೋಲನ ರೀತಿಯಲ್ಲಿ ನಾವು ಬೆಳೆಗಳಿಗೆ ಕೊಡಬೇಕಾಗುತ್ತೆ. ಈ ಥರ ವಿವಿಧ ಪೋಷಕಾಂಶಗಳನ್ನು ಯಾವ ಸಮಯದಲ್ಲಿ ಕೊಡಬೇಕು? ಬೆಳೆಗೆ ಇಡೋದಕ್ಕಿಂತ ಮುಂಚೆ ನಾವು ಭೂಮಿ ಸಿದ್ಧತೆ ಮಾಡ್ಕೊಳ್ತೀವಲ್ಲ, ಆ ಸಂದರ್ಭದಲ್ಲಿ ಕೊಡಬೇಕಾ ಅಥವಾ ಬೆಳೆಗಳು ಬೆಳವಣಿಗೆ ಹಂತದಲ್ಲಿ ಕೊಡಬೇಕಾಗತ್ತಾ? ಈ ಎಲ್ಲ ಪೋಷಕಾಂಶಗಳನ್ನು ನಾವು ಬೆಳೆಗಳ ವಿವಿಧ ಹಂತಗಳಲ್ಲಿ ನಾವು ಕೊಡ್ಬೋದು. ಈಗ ನಾವು ಸಾವಯವ ಗೊಬ್ಬರಗಳನ್ನು ಬಳಸ್ತೀವಿ ಅಂತಂದರೆ ಬಿತ್ತನೆಗಿಂತ ಮುಂಚೆ 15-20 ದಿನಗಳ ಮೊದಲನೇ ಸಾವಯವ ಗೊಬ್ಬರವನ್ನು ನಾವು ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಯಾಕಂದರೆ ಗೊಬ್ಬರ ಚೆನ್ನಾಗಿ ಕಳಿತು ಬಿತ್ತನೆಯಾದ ನಂತರ ನಮ್ಮ ಬೆಳೆಗಳಿಗೆ ಪೋಷಕಾಂಶಗಳ ಲಭ್ಯತೆ ಇದಾಗುತ್ತೆ. ಹಾಗೆಯೇ ಬಿತ್ತನೆಯ ಸಮಯದಲ್ಲಿ ನಾವು ಏನು ಮೂಲ ಗೊಬ್ಬರ ಅಂತಂದು ಏನು ಕೊಡ್ತೀವಲ್ಲ, ಈಗ ಹೇಗೆ ನಾವು ಸಾರಜನಕ ರಂಜಕ ಗೊಬ್ಬರಗಳನ್ನು ಕೊಡ್ತೀವಲ್ಲ ಅದರ ಜೊತೆಗೇನೆ ನಾವು ದ್ವಿತೀಯ ಪೋಷಕಾಂಶ ಗೊಬ್ಬರಗಳಾಗಿರ್ಬೋದು ಅಥವಾ ಲಘು ಪೋಷಕಾಂಶ ಗೊಬ್ಬರಗಳನ್ನು ಮಣ್ಣಿಗೆ ನಾವು ಬಿತ್ತನೆಯ ಸಮಯದಲ್ಲೂ ಸೇರಿಸಬಹುದು. ಅದಲ್ಲದನ್ನ ಬೀಜೋಪಚಾರವನ್ನು ಸಹ ನಾವು ಮಾಡ್ಬೋದು. ಈಗ ನಮಗೆಲ್ಲ ಗೊತ್ತಿರೋದಂದ್ರೆ ಜೈವಿಕ ಗೊಬ್ಬರಗಳನ್ನು ನಾವು ಬೀಜೋಪಚಾರಕ್ಕೆ ಬಳಸ್ಬೋದು, ಅದೇ ರೀತಿಯಾಗಿ ನಾವು ಲಘು ಪೋಷಕಾಂಶಗಳನ್ನು ಸಹ ಬೀಜೋಪಚಾರದ ಸಮಯದಲ್ಲಿ ಬಳಸ್ಬೋದು. ಇಲ್ಲ ಅಂತಂದರೆ ನಮ್ಮ ಬೆಳೆಗಳ ಬೆಳವಣಿಗೆ ಹಂತದಲ್ಲೂ ಸಹ ನಾವು ಈಗ ಏನು ಔಷಧಿಗಳನ್ನು ಹೊಡಿತೀವಲ್ಲ ಕೀಟನಾಶಕಗಳನ್ನು ಅದರ ಥರನೇ ನಾವು ಲಘು ಪೋಷಕಾಂಶಗಳು ಅಥವಾ ಮುಖ್ಯ ರಸಗೊಬ್ಬರಗಳನ್ನು ನಾವು ಸಿಂಪರಣೆ ಮಾಡಬಹುದು. ಅಂದರೆ ನಮ್ಮ ರೈತರು ಕೆಲವು ಸಾರಿ ಬಿತ್ತನೆ ಸಂದರ್ಭದಲ್ಲಿ ಕೊಡೋದಕ್ಕಾಗದಂಥವ್ರು ಈ ಬೆಳವಣಿಗೆ ಹಂತದಲ್ಲೇನು ಕೊಡೋದ್ರಿಂದನೂ ಇಳುವರಿನ ನಾವು ಹೆಚ್ಚು ಮಾಡ್ಕೋಬೋದು ಅಂತ. ಹೌದು, ಖಂಡಿತವಾಗೂ ಕೆಲವೊಂದು ರಸಗೊಬ್ಬರಗಳನ್ನು ನಾವು ಬಿತ್ತನೆಯ ಸಮಯದಲ್ಲಿ ಕೊಟ್ಟಿರೋದಿಲ್ಲ. ಅಂತಹ ರಸಗೊಬ್ಬರಗಳನ್ನು ನಾವು ಬೆಳವಣಿಗೆ ಹಂತದಲ್ಲಿ ನಾವು ಸಿಂಪರಣೆಯ ಮೂಲಕ ನಮ್ಮ ಬೆಳೆಗಳಿಗೆ ಸಿಂಪರಣೆ ಮಾಡುವುದರ ಮೂಲಕ ನಾವು ಆ ರಸಗೊಬ್ಬರಗಳನ್ನು ಒದಗಿಸಬಹುದು. ಏನು ನಾವು ನೀರಿನಲ್ಲಿ ಕರಗುವ ರಸಗೊಬ್ಬರಗಳು ಅಂತಂದು ಹೇಳ್ತೀವಿ, ಇವುಗಳನ್ನು ನಾವು ಬೆಳೆಗಳ ಬೆಳವಣಿಗೆ ಹಂತದಲ್ಲಿ ಸಿಂಪರಣೆ ಮಾಡೋದ್ರಿಂದ ರೈತರಿಗೆ ತುಂಬ ಅನುಕೂಲಗಳಿದ್ದಾವೆ. ಮೊದಲನೆಯದಾಗಿ ಇದರ ಫಲಿತಾಂಶ ತುಂಬ ಬೇಗನೆ ನಮಗೆ ಸಿಗುತ್ತೆ. ಈಗ ನೀವು ಸಿಂಪರಣೆ ಮಾಡಿದ ಒಂದು ಅಥವಾ ಎರಡು ದಿನಗಳಲ್ಲೇ ನಿಮ್ಮ ಬೆಳೆಗಳ ಬೆಳವಣಿಗೆ ಅಥವಾ ಹಸಿರು ಬೆಳೆಗಳನ್ನು ನೀವು ಕಾಣಬಹುದು, ಫಲಿತಾಂಶಗಳನ್ನು ನೀವು ಇಮಿಡಿಯೇಟ್ ಆಗಿ ಕಾಣಬಹುದು. ಅದರ ಜೊತೆಗೆ ಏನು ಅಂತಂದರೆ ನೀರಿನಲ್ಲಿ ಕರಗುವ ರಸಗೊಬ್ಬರಗಳ ಬೆಲೆಯೂ ಸಹ ಕಡಿಮೆ ಇದೆ. ಅದರಿಂದ ನಮಗೆ ದುಡ್ಡಿನ ಉಳಿತಾಯನೂ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಅದರ ಜೊತೆಗೆ ಏನು ಅಂತಂದರೆ ನಮಗೆ ಬೇಗ ಫಲಿತಾಂಶನೂ ಸಿಗುತ್ತೆ, ಅದರ ಜೊತೆಗೆ ರಸಗೊಬ್ಬರಗಳ ನಷ್ಟ ಆಗೋದಿಲ್ಲ. ಈಗ ನಾವು ಮಣ್ಣಿಗೆ ರಸಗೊಬ್ಬರಗಳನ್ನು ಹಾಕಿದಾಗ ಅತಿಯಾದ ಮಳೆ ಆಗಿರ್ಬೋದು ಅಥವಾ ವಾತಾವರಣದಲ್ಲಿ ಗಾಳಿಗೆ ಆವಿಯಾಗೋದಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಏನಾಗುತ್ತೆ ಅಂದರೆ ರಸಗೊಬ್ಬರ ನಷ್ಟ ಆಗುವ ಸಾಧ್ಯತೆ ಇರುತ್ತೆ. ಪೂರ್ಣ ಪ್ರಮಾಣದಲ್ಲಿ ನಮ್ಮ ಬೆಳೆಗಳಿಗೆ ನಾವು ಹಾಕಿದಂತಹ ರಸಗೊಬ್ಬರ ಸಿಗೋದಿಲ್ಲ. ಆದರೆ ಏನು ನೀರಿನಲ್ಲಿ ಕರಗುವ ರಸಗೊಬ್ಬರಗಳನ್ನು ನಾವು ಬಳಸೋದ್ರಿಂದ ನಮಗೆ ನಷ್ಟ ಕಡಿಮೆ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ, ಹಾಗೆ ಫಲಿತಾಂಶನೂ ಕೂಡ ತುಂಬ ಬೇಗನೆ ನಮಗೆ ಸಿಗುತ್ತೆ. ಈಗ 19-19-19 ಇರ್ಬೋದು ಅಥವಾ 13-0-45 ಇರ್ಬೋದು, ಇಲ್ಲ ಅಂತಂದರೆ ಸತುವಿನ ಸಲ್ಫೇಟ್ ಆಗಿರ್ಬೋದು, ಕಬ್ಬಿಣದ ಸಲ್ಫೇಟ್, ಬೋರಾನ್, ಈ ಥರ ಮುಖ್ಯ ಪೋಷಕಾಂಶಗಳು ಹಾಗೆ ಲಘು ಪೋಷಕಾಂಶಗಳು ಹಾಗೆ ದ್ವಿತೀಯ ಪೋಷಕಾಂಶಗಳಾದ ಕ್ಯಾಲ್ಶಿಯಂ ಸಲ್ಫೇಟ್, ಮೆಗ್ನೇಷಿಯಂ ಸಲ್ಫೇಟ್ ಎಲ್ಲ ರಸಗೊಬ್ಬರಗಳನ್ನು ನಾವು ನಮ್ಮ ಬೆಳೆಗಳಿಗೆ ಬೆಳವಣಿಗೆ ಹಂತದಲ್ಲಿ ಸಿಂಪರಣೆ ಮಾಡಬಹುದು. ಅಂದರೆ ಈಗ ನಮ್ಮ ರೈತರು ಸಾವಯವ ಗೊಬ್ಬರಗಳನ್ನು ಬಳಸ್ತಾರಲ್ಲ, ಅದ್ರ ಜೊತೆಗೆ ಈ ಥರ ಲಘು ಪೋಷಕಾಂಶಗಳನ್ನು ಬಳಸೋದ್ರಿಂದ ನಮ್ಮ ಇಳುವರಿಯಲ್ಲಿ ಸ್ವಲ್ಪ ಗಣನೀಯವಾಗಿ ಹೆಚ್ಚು ಮಾಡ್ಕೋಬೋದಂತೀರ? ಹೌದು ಸರ್, ಖಂಡಿತವಾಗಿಯೂ. ಈಗ ನಾನು ಇಷ್ಟತ್ರಗೂ ಹೇಳಿದೆ, ಕೇವಲ ಸಾರಜನಕ ರಂಜಕ ಗೊಬ್ಬರಗಳನ್ನೇ ಬಳಸೋದ್ರಿಂದ ನಮಗೆ ಇಳುವರಿ ಕಡಿಮೆ ಆಗ್ತಾ ಇದೆ, ಹಾಗೆ ಕೀಟ ಹಾಗೂ ರೋಗ ಬಾಧೆಯನ್ನು ಜಾಸ್ತಿ ಆಗ್ತಾ ಇದೆ ಅಂತ ನಾನು ಹೇಳಿದೆ. ಹಾಗಾಗಿ ನಮ್ಮ ಬೆಳೆಗಳ ಸರ್ವತೋಮುಖ ಬೆಳವಣಿಗೆಗೆ ಹಾಗೂ ಉತ್ತಮ ಇಳುವರಿಗೆ ಏನು ಮುಖ್ಯ ಪೋಷಕಾಂಶಗಳಾದ ಸಾರಜನಕ ರಂಜಕ ಪೊಟ್ಯಾಶ್ಗಳ ಜೊತೆಗೆ ದ್ವಿತೀಯ ಪೋಷಕಾಂಶಗಳಾದ ಕ್ಯಾಲ್ಶಿಯಂ ಮೆಗ್ನೇಷಿಯಂ ಹಾಗೂ ಲಘು ಪೋಷಕಾಂಶಗಳಾದ ಸತು ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಬೋರಾನ್, ಮ್ಯಾಗ್ನೇಷಿಯಂ, ಹೀಗೆ ಪ್ರತಿಯೊಂದು ಪೋಷಕಾಂಶಗಳನ್ನು ನಾವು ಬಳಸೋದು ಅತ್ಯಗತ್ಯವಾಗಿದೆ ಸರ್. ಈಗ ನಾವು ಈ ಥರ ಲಘು ಪೋಷಕಾಂಶಗಳನ್ನು ಬಳಸ್ತೇ ಇದ್ರೆ ಯಾವ ರೀತಿ ನಷ್ಟ ಆಗುತ್ತೆ ಅಂತೀರ? ನಾನು ಆವಾಗಲೇ ಹೇಳಿದೆ, ಒಂದೊಂದು ಪೋಷಕಾಂಶನೂ ಸಹ ಒಂದೊಂದು ಪಾತ್ರವನ್ನು ವಹಿಸುತ್ತೆ. ಈಗ ಕೇವಲ ನಾವು ಸಾರಜನಕವನ್ನು ಯಥೇಚ್ಛವಾಗಿ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಬೆಳೆಯನ್ನು ಹಸಿರಾಗಿ ಬೆಳೆಯುತ್ತೆ, ಯಥೇಚ್ಛವಾಗಿ ಬೆಳೆಯುತ್ತೆ, ಆದರೆ ಕೀಟ ಮತ್ತು ರೋಗದ ಬಾಧೆ ಕಡಿಮೆ ಆಗುತ್ತೆ. ಅದೇ ನಾವು ಪೊಟ್ಯಾಷಿಯಂ ಅಂಶವನ್ನು ಬಳಸಿದರೆ ನಮ್ಮ ಬೆಳೆಗಳಲ್ಲಿ ಕೀಟ ಹಾಗೂ ರೋಗದ ಬಾಧೆ ಕಡಿಮೆ ಆಗುತ್ತೆ, ಹಾಗೆ ಕಾಳು ಕಟ್ಟುವಿಕೆಯ ಪ್ರಮಾಣ ಜಾಸ್ತಿ ಆಗುತ್ತೆ. ಈಗ ಬೋರನ್ನ ಬಳಸೋದ್ರಿಂದ, ಸತುವನ್ನು ಬಳಸೋದ್ರಿಂದ, ಕಬ್ಬಿಣವನ್ನು ಬಳಸೋದ್ರಿಂದ ಅದರದೇ ಆದ ಪಾತ್ರವನ್ನು ವಹಿಸಿ ಬೆಳೆಗಳಲ್ಲಿ ರೋಗ ಹಾಗೆ ಕೀಟಬಾಧೆನೂ ಕಡಿಮೆ ಆಗುತ್ತೆ, ಅದರಿಂದ ನಮಗೆ ಖರ್ಚು ಕಡಿಮೆ ಆಗುತ್ತೆ ಒಂದು, ಹಾಗೆ ಕಾಳು ಕಟ್ಟುವಿಕೆಯ ಪ್ರಮಾಣ ಜಾಸ್ತಿ ಆಗುತ್ತೆ, ಹಾಗಾಗಿ ನಮಗೆ ಇಳುವರಿ ಹಾಗೆ ಕಾಳಿನ ತೂಕ ಜಾಸ್ತಿಯಾಗಿ ನಮಗೆ ಇಳುವರಿ ಜಾಸ್ತಿ ಬರುತ್ತೆ. ಒಂದು ಖರ್ಚು ಕಡಿಮೆ ಆಗುತ್ತೆ, ಇನ್ನೊಂದು ಏನಾಗುತ್ತೆ ಅಂದರೆ ಇಳುವರಿನೂ ಜಾಸ್ತಿ ಆಗುತ್ತೆ. ಈ ಕೃಷಿಯಲ್ಲಿ ಲಘು ಪೋಷಕಾಂಶಗಳ ಬಳಕೆ ಬಗ್ಗೆ ನಿಮ್ಮ ಇಲಾಖೆಯಿಂದ ರೈತರಿಗೆ ಯಾವ ರೀತಿ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಇದ್ದಾವೆ ಮೇಡಮ್? ಖಂಡಿತ ಸರ್, ನಾವು ಮಣ್ಣಿನ ಸತ್ವ ಹೆಚ್ಚಿಸುವಿಕೆ ಕಾರ್ಯಕ್ರಮ ಆಗಿರ್ಬೋದು ಅಥವಾ ನಮ್ಮ ಇಲಾಖೆಗಳ ವಿವಿಧ ಕಾರ್ಯಕ್ರಮ ಹಾಗೂ ತರಬೇತಿಗಳಲ್ಲಿ ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯ ಬಗ್ಗೆ ರೈತರಿಗೆ ತರಬೇತಿಗಳನ್ನು ನೀಡ್ತೀವಿ. ಹಾಗೆ ಸಹಾಯಧನದ ಅಡಿಯಲ್ಲಿ ಲಘು ಪೋಷಕಾಂಶಗಳು ಹಾಗೆ ಜೈವಿಕ ಗೊಬ್ಬರಗಳು, ಲಘು ಪೋಷಕಾಂಶಗಳು ಇವನ್ನೆಲ್ಲ ನಾವು ಸಹಾಯಧನದ ಅಡಿಯಲ್ಲಿ ನಾವು ರೈತರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಮೇಡಮ್, ಇಷ್ಟೊತ್ತೆಲ್ಲ ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ರೆ ನಮ್ಮ ರೈತ ಬಾಂಧವರಿಗೆ, ಈ ಲಘು ಪೋಷಕಾಂಶಗಳನ್ನು ಯಾವ ಪ್ರಮಾಣದಲ್ಲಿ ಬಳಸಿದರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ? ಒಂದು ಏನಂತಂದ್ರೆ ನಮ್ಮ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಲಘು ಪೋಷಕಾಂಶಗಳಾಗಿರ್ಬೋದು ಅಥವಾ ಇತರ ಪೋಷಕಾಂಶಗಳ ಬಳಕೆಯನ್ನ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಯಾವ ಬೆಳೆಯನ್ನ ಬೆಳೀತೀವಿ ಅದರ ಮೇಲೆ ಇದು ಅವಲಂಬಿತವಾಗಿರುತ್ತದೆ. ಶೇಕಡ ಒಂದು ಅರ್ಧ ಗ್ರಾಂ ಲಘು ಪೋಷಕಾಂಶವನ್ನು ನಾವು 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬಹುದು ಬೆಳವಣಿಗೆ ಹಂತದಲ್ಲಿ. ಯಾವ ಬೆಳೆ ಮತ್ತು ನಮ್ಮ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ನಾವು ವಿವಿಧ ಗೊಬ್ಬರಗಳನ್ನು ಬಳಕೆ ಮಾಡಬೇಕಾಗುತ್ತೆ. ನಮ್ಮ ರೈತರು ಅಲ್ಪಾವಧಿ ಬೆಳೆಗಳಾಗಿರ್ಬೋದು, ದೀರ್ಘಾವಧಿ ಬೆಳೆಗಳಾಗಿರ್ಬೋದು, ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ಆಯಾ ಬೆಳೆಗಳ ಒಂದು ಅನುಸಾರವಾಗಿ ನಾವು ಈ ಲಘು ಪೋಷಕಾಂಶಗಳನ್ನು ಬಳಸೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೀರ? ಹೌದು ಸರ್, ಖಂಡಿತ. ಬಹಳ ಸಂತೋಷ ಮೇಡಮ್. ಇದುವರೆಗೂ ರಾಸಾಯನಿಕ ಹಾಗೂ ಲಘು ಪೋಷಕಾಂಶಗಳ ಗೊಬ್ಬರಗಳ ಮಹತ್ವದ ಬಗ್ಗೆ ನಮ್ಮ ರೈತರು ಬಂದವ್ರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಎಲ್ಲ ಅನುಕೂಲ ಪಡ್ಕೊಳ್ಳಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ತೆ. ಇದುವರೆಗೂ ರಾಸಾಯನಿಕ ಹಾಗೂ ಲಘು ಪೋಷಕಾಂಶ ಗೊಬ್ಬರಗಳ ಮಹತ್ವ ಕುರಿತು ದಾವಣಗೆರೆ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಎಎಸ್ ಪ್ರತಿಮಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮದ ಸಂಯೋಜನೆ ಬಿಎಂ ಪ್ರತಿಭಾ, ಸಹಾಯಕ ಕೃಷಿ ನಿರ್ದೇಶಕರು ದಾವಣಗೆರೆ. ಇನ್ನು ಇಂದಿನ ಪ್ರಶ್ನೆ ಹೀಗಿದೆ. ಯಾವುದೇ ಒಂದು ಬೆಳೆ ಉತ್ತಮ ಇಳುವರಿ ಕೊಡಲು ಎಷ್ಟು ಪೋಷಕಾಂಶಗಳ ಅಗತ್ಯವಿದೆ? ಪ್ರಶ್ನೆ ಮತ್ತೊಮ್ಮೆ, ಯಾವುದೇ ಒಂದು ಬೆಳೆ ಉತ್ತಮ ಇಳುವರಿ ಕೊಡಲು ಎಷ್ಟು ಪೋಷಕಾಂಶಗಳ ಅಗತ್ಯವಿದೆ? ಪ್ರಶ್ನೆ ಕೇಳಿಸಿಕೊಂಡ್ರಲ್ವಾ? ಪ್ರಶ್ನೆಗೆ ಸರಿ ಉತ್ತರಿಸುವುದರ ಜೊತೆಗೆ ಕಾರ್ಯಕ್ರಮ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಉತ್ತರ ಬರಲಿಕ್ಕೆ ನಮ್ಮ ವಿಳಾಸ: ನಿಲಯದ ನಿರ್ದೇಶಕರು, ನೇಗಿಲ ಜಗಲಿ ಸರಣಿ ಕಾರ್ಯಕ್ರಮ ವಿಭಾಗ, ಆಕಾಶವಾಣಿ ಸಿಕೆಪುರ, ಕೆಳಗೋಟೆ, ಚಿತ್ರದುರ್ಗ. 577-501. ಪ್ರಸ್ತುತಿ ಬಿ ಸಿದ್ದಣ್ಣ, ನೆರವು ಜಗದೀಶ್ ಗೋಪನಹಳ್ಳಿ. ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700-01-4242, 8700-01-4242. ಈಗ ಪೇಟೆ ಧಾರಣೆ. ಕೊಟ್ಟೂರಿನ ಮಾರುಕಟ್ಟೆ ಧಾರಣೆ ಹೀಗಿದೆ. ಕಡಲೆಕಾಳು ಆವರೇಜ್ ಇಡೀ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 4,559 ರೂಪಾಯಿಂದ ಗರಿಷ್ಠ 4,611 ರೂಪಾಯಿ. ಹರಳು ಬೀಜ ಕ್ಯಾಸ್ಟೋರ್ ಸೀಡ್ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 6,822 ರೂಪಾಯಿಗಳು. ಹತ್ತಿ ಕ್ವಿಂಟಾಲ್ಗೆ 719 ರೂಪಾಯಿಂದ 7,065 ರೂಪಾಯಿಗಳು. ಅಲಸಂದೆ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 6,106 ರೂಪಾಯಿಗಳು. ಹುರುಳಿಕಾಳು ಹುರುಳಿಕಾಳು ಓಲ್ ಕ್ವಿಂಟಾಲ್ಗೆ ಕನಿಷ್ಠ 3,375 ರೂಪಾಯಿಂದ ಗರಿಷ್ಠ 3,411 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ 1,555 ರೂಪಾಯಿಂದ 2,172 ರೂಪಾಯಿಗಳು. ರಾಗಿ ಹೈಬ್ರಿಡ್ ಕ್ವಿಂಟಾಲ್ಗೆ 1,200 ರೂಪಾಯಿಂದ 2,161 ರೂಪಾಯಿಗಳು. ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ 3,836 ರೂಪಾಯಿಂದ ಗರಿಷ್ಠ 4,411 ರೂಪಾಯಿಗಳು. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ. ಅಡಿಕೆ ಆಪಿ ಕ್ವಿಂಟಾಲ್ಗೆ ಕನಿಷ್ಠ 45,219 ರೂಪಾಯಿಂದ ಗರಿಷ್ಠ 45,629 ರೂಪಾಯಿಗಳು. ಅಡಿಕೆ ಬೆಟ್ಟೆ ಕ್ವಿಂಟಾಲ್ಗೆ ಕನಿಷ್ಠ 36,000 ರೂಪಾಯಿಂದ 249 ರೂಪಾಯಿಗಳಿಂದ 36,659 ರೂಪಾಯಿಗಳು. ಅಡಿಕೆ ಕೆಂಪು ಗೋಟು ಕ್ವಿಂಟಾಲ್ಗೆ ಕನಿಷ್ಠ 30,800 ರೂಪಾಯಿಂದ ಗರಿಷ್ಠ 31,210 ರೂಪಾಯಿಗಳು. ಅಡಿಕೆ ರಾಶಿ ಕ್ವಿಂಟಾಲ್ಗೆ 44,000 ರೂಪಾಯಿಂದ 739 ರೂಪಾಯಿಂದ 45,169 ರೂಪಾಯಿಗಳು. ಹತ್ತಿ DCH ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಂದ ಗರಿಷ್ಠ 9,893 ರೂಪಾಯಿಗಳು. ಚೆನ್ನಗಿರಿಯ ಮಾರುಕಟ್ಟೆ ಧಾರಣೆ. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 41,500 ರೂಪಾಯಿಂದ ಗರಿಷ್ಠ 45,899 ರೂಪಾಯಿಗಳು. ದಾವಣಗೆರೆಯ ಮಾರುಕಟ್ಟೆ ಧಾರಣೆ. ಸೇಬು ಕ್ವಿಂಟಾಲ್ಗೆ ಕನಿಷ್ಠ 6,800 ರೂಪಾಯಿಂದ ಗರಿಷ್ಠ 7,500 ರೂಪಾಯಿಗಳು. ಬೂದುಕುಂಬಳಕಾಯಿ 800 ರೂಪಾಯಿಂದ 1,000 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಾಲ್ಗೆ 3,000 ರೂಪಾಯಿಂದ 3,500 ರೂಪಾಯಿಗಳು. ಬಾಳೆಹಣ್ಣು ಪಚಬಾಳೆ ಕ್ವಿಂಟಾಲ್ಗೆ 1,000 ರೂಪಾಯಿಂದ 1,500 ರೂಪಾಯಿಗಳು. ಹುರುಳಿಕಾಯಿ ಕ್ವಿಂಟಾಲ್ಗೆ 1,500 ರೂಪಾಯಿಂದ 2,000 ರೂಪಾಯಿಗಳು. ಬೀಟ್ರೋಟ್ ಕ್ವಿಂಟಾಲ್ಗೆ 1,500 ರೂಪಾಯಿಂದ 1,800 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಾಲ್ಗೆ 2,000 ರೂಪಾಯಿಂದ 3,000 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಲ್ಗೆ 500 ರೂಪಾಯಿಂದ 1,000 ರೂಪಾಯಿಗಳು, ಬದನೆಕಾಯಿ ಕ್ವಿಂಟಲ್ಗೆ 1,000 ರೂಪಾಯಿಂದ 1,400 ರೂಪಾಯಿಗಳು, ಗೋರಿಕಾಯಿ ಕ್ವಿಂಟಲ್ಗೆ 800 ರೂಪಾಯಿಂದ 1,200 ರೂಪಾಯಿಗಳು, ಎಲೆಕೋಸು ಕ್ವಿಂಟಲ್ಗೆ 800 ರೂಪಾಯಿಂದ 1,200 ರೂಪಾಯಿಗಳು, ದಪ್ಪ ಮೆಣಸಿನಕಾಯಿ ಕ್ವಿಂಟಲ್ಗೆ 5,500 ರೂಪಾಯಿಂದ 8,000 ರೂಪಾಯಿಗಳು, ಕ್ಯಾರೆಟ್ ಕ್ವಿಂಟಲ್ಗೆ 2,500 ರೂಪಾಯಿಂದ 3,000 ರೂಪಾಯಿಗಳು, ಹೂಕೋಸು ಕ್ವಿಂಟಲ್ಗೆ 500 ರೂಪಾಯಿಂದ 1,000 ರೂಪಾಯಿಗಳು, ಸಪೋಟ ಕ್ವಿಂಟಲ್ಗೆ 1,500 ರೂಪಾಯಿಂದ 2,000 ರೂಪಾಯಿಗಳು, ಸೌತೆಕಾಯಿ ಕ್ವಿಂಟಲ್ಗೆ 1,000 ರೂಪಾಯಿಂದ 1,500 ರೂಪಾಯಿಗಳು, ನುಗ್ಗೆಕಾಯಿ ಕ್ವಿಂಟಲ್ಗೆ 5,000 ರೂಪಾಯಿಂದ 6,000 ರೂಪಾಯಿಗಳು, ಬೆಳ್ಳುಳ್ಳಿ ಕ್ವಿಂಟಲ್ಗೆ 3,000 ರೂಪಾಯಿಂದ 3,500 ರೂಪಾಯಿಗಳು, ದ್ರಾಕ್ಷಿ ಇತರೆ ಕ್ವಿಂಟಲ್ಗೆ 3,000 ರೂಪಾಯಿಂದ 3,800 ರೂಪಾಯಿಗಳು, ಅವರೆಕಾಯಿ ಕ್ವಿಂಟಲ್ಗೆ 2,500 ರೂಪಾಯಿಂದ 3,000 ರೂಪಾಯಿಗಳು, ಹಸಿರು ಮೆಣಸಿನಕಾಯಿ ಕ್ವಿಂಟಲ್ಗೆ 6,000 ರೂಪಾಯಿಂದ 1,500 ರೂಪಾಯಿಗಳು, ಕರ್ಬೂಜ ಕ್ವಿಂಟಲ್ಗೆ 1,500 ರೂಪಾಯಿಂದ 2,500 ರೂಪಾಯಿಗಳು, ನವಿಲುಕೋಸು ಕ್ವಿಂಟಲ್ಗೆ 1,000 ರೂಪಾಯಿಂದ 1,600 ರೂಪಾಯಿಗಳು, ಬೆಂಡೆಕಾಯಿ ಕ್ವಿಂಟಲ್ಗೆ 1,800 ರೂಪಾಯಿಂದ 2,000 ರೂಪಾಯಿಗಳು, ನಿಂಬೆಹಣ್ಣು ಕ್ವಿಂಟಲ್ಗೆ 2,100 ರೂಪಾಯಿಂದ 2,300 ರೂಪಾಯಿಗಳು, ಮೂಸಂಬಿ ಕ್ವಿಂಟಲ್ಗೆ